ನಾವು ಈ ಬದನೆ ಜಾತಿ ತರಕಾರಿಗಳಿಗೆ ಬರ್ತಕ್ಕಂಥ ರೋಗಗಳನ್ನು ನಾವು ಕೂಲಂಕಿಷವಾಗಿ ಚರ್ಚಿಸಬೇಕಂತಂದ್ರೆ ಎರಡು ವಿಧಗಳಾಗಿ ವಿಂಗಡಿಸ್ಬೋದು. ಒಂದು ಸಸಿಮಡಿಯಲ್ಲಿ ಬರ್ತಕ್ಕಂಥ ರೋಗಗಳು, ಇನ್ನೊಂದು ಮುಖ್ಯ ತಾಕೂರಿನಲ್ಲಿ ಬರ್ತಕ್ಕಂಥ ರೋಗಗಳು. ಯಾಕೆ ಅಂತಂದರೆ ಈ ಎಲ್ಲ ಬದನೆ ಜಾತಿ ಬೆಳೆಗಳನ್ನು ನಾವು ಬೀಜದ ಮುಖಾಂತರ ನೇರವಾಗಿ ನಾವು ಬಿತ್ತನೆ ಮಾಡಲಿಕ್ಕೆ ಆಗೋಲ್ಲ. ಇದನ್ನು ನಾವು ಸಸಿಮಡಿಯಲ್ಲಿ ಬಿತ್ತನೆ ಮಾಡಿ ಸಸಿ ರೆಡಿ ಮಾಡಿಕೊಂಡು ನಂತರ ಮುಖ್ಯ ಒಂದು ತಾಕೂರಿನಲ್ಲಿ ಜಮೀನಿನಲ್ಲಿ ನಾವು ನಾಟಿ ಮಾಡಬೇಕಾಗತ್ತೆ. ಹಂಗಾಗಿ ನರ್ಸರಿಯಲ್ಲಿ ಇವತ್ತು ಅದು ನರ್ಸರಿ ಮಾಡ್ತಕ್ಕಂಥ ಒಂದು ಪದ್ಧತಿ ಒಂದು ತಮಗೆಲ್ಲ ಗೊತ್ತಿರ್ಬೋದು. ಇವತ್ತು ಒಂದು ಅದು ಅದು ಕೂಡ ಒಂದು ವಾಣಿಜ್ಯಮಯ ಉದ್ದಿಮೆ ಆಗಿದೆ. ಸಾಕಷ್ಟು ಕಡೆ ರೈತರು ಒಂದು ಗುಣಮಟ್ಟದ ಸಸಿಗಳನ್ನ ಬೆಳ್ಕೊಡೋಕೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಮಾರಾಟ ಮಾಡ್ತಿದ್ರೆ. ಈ ನರ್ಸರಿಯಲ್ಲಿ ಬರ್ತಕ್ಕಂಥ ರೋಗಗಳು ಮೊದಲನೇ ರೋಗ ಏನಂತಂದ್ರೆ ಮುಖ್ಯವಾಗಿರ್ತಕ್ಕಂಥ ರೋಗ ಅಂದ್ರೆ ಸಸಿ ಸಾಯೋದು ಮೊದಲನೇ ರೋಗ. ಸಸಿ ಯಾಕಪ್ಪ ಸಾಯುತ್ತೆ ಅಂತಂದ್ರೆ ಇದು ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ರೋಗ. ನಾವು ಅದಕ್ಕೆ ಹಲವು ಒಂದು ರೋಗ ಕಾರಕಗಳನ್ನ ಹೇಳ್ಬೋದು. ಒಂದು ಪಿಥಿಯಂ ಅಂತ ಹೇಳ್ತೀವಿ, ಇನ್ನೊಂದು ಫೈಟಾಪ್ತರ್ ಅಂತ ಕೆಲವು ಕಡೆ ಹೇಳ್ತೀವಿ, ಫಿಸೇರಿಯಂ ಅಂತ ಹೇಳ್ತೀವಿ ಎಕ್ಸಾಕ್ಟ್. ಇವೆಲ್ಲ ಕೂಡ ಒಂದು ಶಿಲೀಂಧ್ರಗಳು, ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಿಥಿಯಂ ಅನ್ನೋ ಒಂದು ಶಿಲೀಂಧ್ರ. ಈ ರೋಗದ ಆವಳಿ ಸಸಿ ಮಡಿಲಿ ಯಾವಾಗ ಜಾಸ್ತಿ ತೇವ ಇರುತ್ತೋ ಆಗ ಇದರ ಆವಳಿ ಜಾಸ್ತಿ ಆಗುತ್ತೆ. ಅಂದ್ರೆ ಏನು ಲಕ್ಷಣಗಳನ್ನ ನಾವು ಕಾಣಬಹುದು ಅಂತೀರಿ? ಮೊದಲನೇದಾಗಿ ಏನಪ್ಪಾ ಅಂದ್ರೆ ಬುಡದಲ್ಲಿ ಒಂದು ನೀರಿಂದ ಆವೃತವಾಗಿರ್ತಕ್ಕಂಥ ಗುಳ್ಳೆ ಅಂತ ಕಾಣಿಸ್ಕೊಳ್ಳುತ್ತೆ. ಸಣ್ಣದಾಗಿ ಚುಕ್ಕೆ ತರ ಕಾಣಿಸ್ಕೊಂಡು ತದನಂತರ ಏನಾಗುತ್ತೆ ಅದು ದೊಡ್ಡದಾಗುತ್ತೆ. ಆದ್ರೆ ಒಂದು ಭೂಮಿ ಮಟ್ಟದಲ್ಲಿ ಕಾಂಡದ ಸುತ್ತುವರಿಯುತ್ತದೆ. ನೀವು ನೀರೆಲ್ಲ ಆಯಿಸ್ಲಿಕ್ಕೆ ಹೋದಾಗ ಸೊ ನೀರ್ ಬಿದ್ರೆ ಸಾಕು, ಸ್ಮಾಲ್ ತೂಕ ಆದ್ರೂ ಕೂಡ ಗಿಡ ಬಿದ್ದೋಗುತ್ತೆ, ಮತ್ತೆ ಅದ ಮೇಲೆ ಹೇಳೋಂಗಿರಲ್ಲ, ಸೊ ಗಿಡ ನಾಶ ಆಗುತ್ತೆ. ನಾ ಈಗಾಗಲೇ ಹೇಳ್ದಂಗೆ ಎಲ್ಲಿ ತೇವ ಜಾಸ್ತಿ ಇರ್ತದೋ ಅಲ್ಲಿ ಈ ರೋಗದ ಹಾವಳಿ ಜಾಸ್ತಿ ಇರ್ತದೆ. ಹಾಗಾಗಿ ಮುಖ್ಯವಾಗಿ ನಾವು ಏನಪ್ಪ ಮಾಡ್ಬೇಕು ಈ ಒಂದು ರೋಗದ ನಿರ್ವಹಣೆಗೆ ಅಂತಂದ್ರೆ, ನೀರನ್ನ ನಾವು ಅವಶ್ಯಕತೆಗೆ ಅನುಗುಣವಾಗಿ ಮಾತ್ರ ನೀರನ್ನ ಆಯಿಸಬೇಕಾಗುತ್ತೆ. ಮಾಯಿಶ್ಚರ್ ರೆಗ್ಯುಲೇಷನ್ ಅಂತ ಹೇಳ್ತೀವಿ ನಾವು. ಸೊ ಅವಶ್ಯಕತೆಗಿಂತ ಎಕ್ಸ್ಟ್ರಾ ನೀರ್ ಹಾಕಿದ್ರೆ ಏನಾಗುತ್ತೆ, ಇದು ರೋಗಕ್ಕೆ ಆಹ್ವಾನ ಕೊಡುತ್ತೆ. ಅಂದ್ರೆ ಹಿತಮಿತವಾಗಿ ತೇವಾಂಶವನ್ನ ಕಾಪಾಡ್ಕೋಬೇಕು. ಎರಡನೇದೇನಪ್ಪಾ ಅಂತಂದ್ರೆ ಇವತ್ತು ನಾವು ಆಧುನಿಕ ರೀತಿ ಬೇಸಾಯ ಮಾಡ್ತಾ ಇದೀವಿ, ಎಲ್ಲ ಕೋಕೋಪೀಟ್ ಯೂಸ್ ಮಾಡ್ತೀವಿ, ಪ್ರೋಟ್ರೇಸ್ ಅಂತ ಯೂಸ್ ಮಾಡ್ತೀವಿ. ಸೊ ಈ ಒಂದು ತಂತ್ರಜ್ಞಾನದಲ್ಲಿ ಕೋಕೋಪೀಟ್ ನ ಗುಣಮಟ್ಟ ಕೂಡ ತುಂಬಾ ತುಂಬಾ ಮುಖ್ಯವಾಗಿರ್ತದೆ. ಈ ಒಂದು ಕೋಕೋಪೀಟ್ ನ ಶುಷ್ಕೀಕರಣ ಅಂತ ಹೇಳ್ತೀವಿ, ಅಥವಾ ನಿರ್ಜೀವೀಕರಣ ಅಂತ ಹೇಳ್ತೀವಿ, ಅಥವಾ ಸ್ಟರ್ಲೈಸೇಷನ್ ಅಂತ ಹೇಳ್ತೀವಿ. ಇದಕ್ಕೆ ಒಳಪಡಿಸಿ ನಂತರ ಇದನ್ನ ಬಳಸಿದ್ರೆ ಈ ಒಂದು ರೋಗದ ಅವಳಿನ ಕಡಿಮೆ ಮಾಡಬಹುದು. ಒಂದ್ ವೇಳೆ ಅದನ್ನ ನಿರ್ಜೀವೀಕರಣ ಸರಿಯಾಗಿ ಆಗ್ಲಿಲ್ಲ ಅಂತಂದ್ರೆ ರೋಗದ ತೀವ್ರತೆ ಜಾಸ್ತಿ ಇರುತ್ತದೆ. ಮೊದಲನೇ ಒಂದು ಪ್ರಿಕಾಷನ್ ನಾವು ತಗೋಬೇಕಾದ್ರೆ ಮುಂದೆ ತೇವಾಂಶನ ರೆಗ್ಯುಲೇಟ್ ಮಾಡ್ಬೇಕು, ಎರಡನೇದು ಕೋಕೋಪೀಟ್ ನ ಗುಣಮಟ್ಟ ನಾವು ಕಾಪಾಡಬೇಕು. ಜೊತೆಗೆ ಕೋಕೋಪೀಟ್ ನಾವು ಪ್ರೋಟ್ರೇಸ್ಗೆ ಹಾಕುವಾಗ ಅದರ ಜೊತೆಗೆ ಟ್ರೈಕೋಡರ್ಮ ಹಾರ್ಜಿಯಾನಮ್ ಜೈವಿಕ ಹತೋಟಿ ಜೀವಿನ ಅದ್ರ ಜೊತೆಗೆ ಮಿಶ್ರಣ ಮಾಡಿ ನಾವು ಪ್ರೋಟ್ರೇಸ್ಗೆ ತುಂಬಿದ್ರೆ ಅದು ಕೂಡ ನಮ್ಮ ಒಂದು ಬೀಜಕ್ಕೆ ಅಥವಾ ಸಸಿಗೆ ರಕ್ಷಣೆ ಕೊಡ್ತದೆ. ಮೊದಲೇ ಈ ಸೂಕ್ಷ್ಮಾಣು ಜೀವಿಗಳ ಸಂಕೀರ್ಣ ಅಂತ ಒಂದು ಬಂದಿದೆಯಲ್ಲ, ಅದನ್ನು ಬಳಸ್ಕೋಬಹುದು. ಅದನ್ನು ಕೂಡ ಬಳಸ್ಕೊಬಹುದು. ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಏನ್ ರಿಲೀಸ್ ಮಾಡಿದ್ರೆ ಅದನ್ನು ಕೂಡ ಇದಕ್ಕೆ ಮಿಶ್ರಣ ಮಾಡಿಕೊಂಡು ನಾವು ಮಾಡಬಹುದು. ಆಮೇಲೆ ಮೂರನೇ ಒಂದು ಅಂಶ ಇದನ್ನ ಹತೋಟಿ ಮಾಡ್ಲಿಕ್ಕೆ ಏನಪ್ಪಾ ಅಂತಂದ್ರೆ, ನಾನು ಹೇಳಿದೆ ಪಿಥಿಯಂ ಅಂತಕ್ಕಂಥ ಒಂದು ಜೀವಿ ಮುಖ್ಯವಾಗಿರ್ತಕ್ಕಂಥ ಬರ್ತಕ್ಕಂಥದ್ದು. ಈ ಒಂದು ಜೀವಿ ಹತೋಟಿಗೆ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸಿಪ್ ಒಂದು ಕಾಂಬಿನೇಷನ್ ಬರ್ತದೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ತರ ಮಿಶ್ರಣ ಮಾಡಿಕೊಂಡು ನಾವು ಬುಡಕ್ಕೆಲ್ಲ ಸೊ ತೋಯಿಸಬೇಕು, ಅಂದ್ರೆ ನೆನೆಸಬೇಕಾಗತ್ತೆ. ರೈತರು ಮುಖ್ಯವಾಗಿ ಗಮನಿಸಬೇಕು, ಒಂದು ಸಾರಿ ಈ ಒಂದು ಔಷಧಿ ಹಾಕಿದ್ರೆ ಕನಿಷ್ಠ 24 ಗಂಟೆ ಅದಕ್ಕೆ ಮತ್ತೊಮ್ಮೆ ನೀರು ಹಾಯಿಸ್ಲಿಕ್ಕೆ ಹೋಗ್ಬಾರ್ದು. ಕೋಕೋಪೀಟ್ ಸ್ವಲ್ಪ ಡ್ರೈ ಇರಬೇಕು ಅಥವಾ ಒಣವಾಡಿ ಇರಬೇಕು, ಅಂತ ಒಂದು ಕಂಡೀಷನ್ ಅಲ್ಲಿ ನೀವು ಔಷಧಿನ ಹಾಕಿ 24 ಗಂಟೆ ನೀರು ಕೊಡದೇ ಇದ್ರೆ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಅಂದ್ರೆ ಈಗ ನಾವು ಸಸಿಮಣಿನಲ್ಲಿ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಈ ರಾಸಾಯನಿಕದಿಂದ ಬೀಜೋಪಚಾರ ಮಾಡಬಹುದು? ಬೀಜೋಪಚಾರ ಕೂಡ ಮಾಡಬಹುದು. ಬೀಜೋಪಚಾರ ನಾವು ಮ್ಯಾಂಕೋಸಬ್ ಅಂತ ಬರ್ತದೆ, ಮ್ಯಾಂಕೋಸಬ್ ನಿಂದ ಬೀಜೋಪಚಾರ ಮಾಡಿದ್ರೆ ಇದರಲ್ಲಿ ಇನ್ನೊಂದು ರೋಗ ಬರ್ತದೆ, ಮುಂಚಿತವಾಗಿ ಬರ್ತಕ್ಕಂಥ ಹಂಗಮಾರಿ ರೋಗ, ಅದಕ್ಕೂ ಕೂಡ ರಕ್ಷಣೆ ಮಾಡ್ತದೆ. ಇನ್ನೊಂದು ಮುಖ್ಯವಾಗಿ ಈ ಒಂದು ಸಸಿ ಮಡಿಯಲ್ಲಿ ನಾವು ಗಮನ ಹರಿಸಬೇಕಾಗಿದ್ದಂತಂದ್ರೆ ತುಂಬಾ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಸಸಿ ಮಡಿಯಲ್ಲಿ ನಾವು ಸಸಿಗಳು ರೋಗಗ್ರಸ್ತಗೊಂಡ್ರೆ ಮುಖ್ಯ ಒಂದು ಫೀಲ್ಡ್ ಅಲ್ಲಿ ಅಥವಾ ತೋಟದಲ್ಲಿ ನಾವು ನಾಟಿ ಮಾಡಿದಾಗ ಯಾವುದೇ ಇಳುವರಿ ಬರೋಂಗಿರಲ್ಲ. ಅದರಲ್ಲೂ ವಿಶೇಷವಾಗಿ ನಂಜಾಣ ರೋಗಗಳು ರೈತರು ಎಲ್ಲ ಗಮನಿಸಬೇಕು. ತಾವು ಏನು ನೆರಳು ಮನೆ ಹಸಿರು ಮನೆ ಅಂತ ಮಾಡ್ಕೊಂಡಿರ್ತೀರಿ, ಅದಕ್ಕೆ ನೈಲಾನ್ ನೆಟ್ 60 mesh ಸೈಜ್ ಅನ್ನ ನಾವು ಕಂಪಲ್ಸರಿ ಬಳಸಬೇಕು. ಅದಕ್ಕೆ ಡಬಲ್ ಡೋರ್ ಇಟ್ಕೋಬೇಕಾಗತ್ತೆ. ಯಾಕೆಂತಂದ್ರೆ ನಾವು ಈ ಒಂದು ವೈರಸ್ ರೋಗವಾಹಕಗಳಾಗಿರ್ತಕ್ಕಂಥ ಬಿಳಿ ನೊಣ ಮತ್ತು ಥ್ರಿಪ್ಸ್ ನ ಒಳಗಡೆಗೆ ಅಲೋ ಮಾಡಬಾರ್ದು, ಬಿಟ್ಕೋಬಾರ್ದು ಅಥವಾ ಅಲೋ ಮಾಡಬಾರ್ದು. ಇವು ಒಳಗಡೆ ಬಂದ್ರೆ ಸಸಿ ಮಡಿಯಲ್ಲಿ ಸಸಿಗಳು ಆರೋಗ್ಯವಾಗಿ ಕಾಣ್ತವೆ, ಆದ್ರೆ ಮುಖ್ಯ ಫೀಲ್ಡ್ ಅಲ್ಲಿ ನೀವು ನಾಟಿ ಮಾಡಿದಾಗ ನೋಡಿದ್ರೆ ಮುಖ್ಯ ತಾಕಿನಲ್ಲಿ ನೋಡಿದ್ರೆ 1 ವಾರದಿಂದ 10 ದಿವಸ ಒಳಗಡೆಗೆ ಮತ್ತೆ ನಿಮ್ಮ ನಂಜಾಣ ರೋಗಗಳು ಕಾಣಿಸ್ಕೊಳ್ತವೆ. ಈ ನಂಜಾಣ ರೋಗಗಳ ಹತೋಟಿಗಾಗಿ ನೀವು ಕಂಪಲ್ಸರಿ ಡಬಲ್ ಡೋರ್ ಇರಬೇಕು, ಮತ್ತೆ ಎಲ್ಲಾ ಹಸಿರು ಮನೆ ಸುತ್ತು ಕೂಡ ನೈಲಾನ್ ನೆಟ್ 60 mesh ಸೈಜ್ ಅಥವಾ 40 mesh ಸೈಜ್ ಆದ್ರೂ ಕೂಡ ಹಾಕಿರ್ಬೇಕಾಗತ್ತೆ. ಇದು ಬಹಳ ಮುಖ್ಯವಾದ, ಇದು ಬಹಳ ಮುಖ್ಯವಾಗಿರ್ತದೆ. ವೈರಸ್ ರೋಗಗಳು ಬಂತು ಅಂದ್ರೆ ಸಸಿಗಳು ಮೇಲೆ ಎಳದೇ ಇಲ್ಲ, ಆಗ್ಬಿಡ್ತವೆ. ಹೌದು ಹೌದು, ಅದರಲ್ಲೂ ವಿಶೇಷವಾಗಿ ದ ಬೇಸಿಗೆ ಬೆಳೆ ಏನ್ ಬರ್ತದೆ ಅದಕ್ಕಂತೂ ಕಂಪಲ್ಸರಿ ಈ ಒಂದು ಪದ್ಧತಿಯನ್ನು ಅಳವಡಿಸಿದ್ರೆ ಸೊ ರೈತರಿಗೆ ಆಗ್ತಕ್ಕಂತ ನಷ್ಟವನ್ನ ನಾವು ಕಡಿಮೆ ಮಾಡಬಹುದು. ಮುಖ್ಯವಾಗಿ ಬಿಳಿನೊಣ ಸಾಕಷ್ಟು ತೊಂದರೆ ಕೊಡುತ್ತೆ, ಬಿಳಿನೊಣ ಕೊಡುತ್ತದೆ, ಮತ್ತೆ ಥ್ರಿಪ್ಸ್ ಅಂತ ಹೇಳ್ತೇವೆ, ನುಸಿ ಅಂತ, ಥ್ರಿಪ್ಸ್ ನುಸಿ ಕೂಡ ಸಾಕಷ್ಟು ತೊಂದರೆ ಕೊಡುತ್ತದೆ. ಇವು ಮುಖ್ಯವಾಗಿ ಸಸಿಮಡಿಯಲ್ಲಿ ಬರ್ತಕ್ಕಂತ ರೋಗಗಳು ಮತ್ತು ಇವುಗಳನ್ನ ನಾವು ಈ ತರ ಸೊ ಹತೋಟಿ ಮಾಡಬಹುದು. ಮುಖ್ಯ ಜಮೀನಲ್ಲಿ, ಮುಖ್ಯ ಜಮೀನಿಗೆ ಬಂದ್ರೆ ನಾ ಈಗಾಗಲೇ ತಿಳಿಸಿದಂಗೆ ಮುಂಚಿತವಾಗಿ ಬರ್ತಕ್ಕಂಥ ಅಂಗಮಾರಿ ರೋಗ ಅಂತಂದು, ಈ ಒಂದು ಮುಂಚಿತವಾಗಿ ಬರ್ತಕ್ಕಂಥ ಅಂಗಮಾರಿ ರೋಗ ಟೊಮ್ಯಾಟೋದಲ್ಲೂ ಬರ್ತದೆ, ಹಾಗೆನೆ ಆಲೂಗಡ್ಡೆಯಲ್ಲಿ ಕೂಡ ಬರ್ತದೆ. ಸೊ ಮುಖ್ಯವಾಗಿ ಎಲೆ ಮೇಲೆ ಕಪ್ಪು ಚುಕ್ಕೆ ಕಾಣಿಸ್ಕೊಂತದೆ, ತದನಂತರ ಅದು ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡದಾಗ್ತಾ ಹೋದ್ರೆ ನೀವು ವಿಶೇಷವಾಗಿ ನೋಡಬಹುದು ಅದೆಲ್ಲನೂ ಚುಕ್ಕೆಯ ಸುತ್ತು ಕೂಡ ಒಂದು ಕಾನ್ಸೆಂಟ್ರಿಕ್ ರಿಂಗ್ಸ್ ಅಂತ ಹೇಳ್ತೀವಿ, ವೃತ್ತಾಕಾರವಾಗಿರ್ತಕ್ಕಂಥ ಒಂದು ಮಚ್ಚೆಗಳು, ಬಳೆ ಆಕಾರದ ಮಚ್ಚೆಗಳನ್ನ ನಾವು ಕಾಣಬಹುದು. ಇದನ್ನ ಯಾವ ರೀತಿ ಅಂತಂದ್ರೆ ನಾವು ಟಾರ್ಗೆಟ್ ಸ್ಪಾಟ್ ಅಂತ ಕೂಡ ಅಂತೀವಿ ಆಲೂಗಡ್ಡೆಯಲ್ಲಿ. ಸೊ ಈ ತರ ಒಂದು ಚುಕ್ಕೆಗಳೆಲ್ಲನು ಸೊ ಎಲೆ ಮೇಲೆ ಜಾಸ್ತಿ ಆಗಿ ಮಚ್ಚೆಗಳಾಗಿ ಬದಲಾವಣೆಯಾಗಿ ಎಲೆಗಳು ಸಂಪೂರ್ಣವಾಗಿ ನಾಶ ಆಗ್ತವೆ. ಕೆಲವು ಸರಿ ಬೆಳೆಯತಕ್ಕಂಥ ಸುಳಿ ಕೂಡ ಸೊ ನಾಶ ಆಗುತ್ತೆ. ಈ ತರ ಬರ್ತಕ್ಕಂಥ ಒಂದು ರೋಗ ಯಾವಾಗಪ್ಪ ಅಂದ್ರೆ ಸಾಮಾನ್ಯವಾಗಿ ವಾತಾವರಣದಲ್ಲಿ ಆರ್ದ್ರತೆ ಜಾಸ್ತಿ ಇದ್ದು ಒಂದು ಸ್ವಲ್ಪ ಉಷ್ಣಾಂಶ ವಾರ್ಮ್ ಟೆಂಪರೇಚರ್ ಅಂತ ಹೇಳ್ತೀವಿ ಆ ತರ ಇದ್ರೆ ಈ ಒಂದು ರೋಗದ ಆವಳಿ ಅಥವಾ ತೀವ್ರತೆ ಜಾಸ್ತಿ ಇರ್ತದೆ. ಅಂದ್ರೆ ಇದು ಶಿಲೀಂಧ್ರ ರೋಗನಾ? ಇದು ಇದು ಮುಖ್ಯವಾಗಿ ಶಿಲೀಂಧ್ರ ರೋಗ, ಆಲ್ಟರ್ನೇರಿಯಾ ಸೊಲ್ಲೆ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ನಿರ್ವಹಣಾ ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗುತ್ತೆ. ಈ ಒಂದು ರೋಗದಿಂದ ಆಗ್ತಕ್ಕಂಥ ಹಾನಿಯನ್ನು ನಾವು ಕಡಿಮೆ ಮಾಡಲೇಬೇಕಾದ್ರೆ ಖಂಡಿತವಾಗ್ಲೂ ಕೂಡ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಮೊದಲೇದಾಗಿರೋದು ಈಗಾಗಲೇ ನಾವು ಚರ್ಚೆ ಮಾಡಿದಂಗೆ ಇದು ಬೀಜದ ಗುಣದ ಕೂಡ ಹರಡುವಂತ ರೋಗ, ಅದಕ್ಕೆ ಬೀಜೋಪಚಾರ ಮಾಡಬೇಕಾಗುತ್ತೆ. ಬೀಜೋಪಚಾರ ಮಾಡಬೇಕಾದ್ರೆ ಮ್ಯಾಂಕೋಸಬ್ ಅನ್ನೋ ಒಂದು ಶಿಲೀಂಧ್ರ ನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ತರ ಮಿಶ್ರಣ ಮಾಡಿಕೊಂಡು ಆ ಒಂದು ನೀರಿನಲ್ಲಿ ಅದ್ದಿ ಹೊರಗಡೆಗೆ ತೆಗಿಬಹುದು. ಅಥವಾ ಒಂದು 10 ನಿಮಿಷಗಳ ಕಾಲ ನೀರಿನಲ್ಲಿ ಬಿಟ್ಟು ಹೊರಗಡೆ ತೆಗೆದು ನೆರಳಲ್ಲಿ ಅದನ್ನ ಆರಿಸ್ಬಿಟ್ಟು ಮತ್ತೆ ಬಿತ್ತನೆ ಮಾಡಬಹುದು. ಇಲ್ಲ ಅಂತಂದ್ರೆ ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಂ ತರ ಕೂಡ ಉಪಚಾರ ಮಾಡಿ ಮತ್ತೆ ಬಳಸಬಹುದು. ಅದಾದ ನಂತರ ಮುಖ್ಯ ಒಂದು ತಾಕುವಿನಲ್ಲಿ ಈ ಒಂದು ರೋಗವನ್ನು ಕಂಡು ಬಂದ್ರೆ ಮೊದಲೇದಾಗಿ ಮ್ಯಾಂಕೋಜಬ್ಬನ್ನ ಸಿಂಪಡಣೆ ಮಾಡಬಹುದು. ತುಂಬಾ ಉತ್ತಮವಾಗಿರ್ತಕ್ಕಂಥ ಮತ್ತು ಕಡಿಮೆ ಖರ್ಚಿನಲ್ಲಿ ನಮಗೆ ಉಪಯೋಗ ಆಗುವಂತಹ ಔಷಧಿ ಮ್ಯಾಂಕೋಜಬ್ಬು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ತರ ಸಿಂಪಡಣೆ ಮಾಡಬಹುದು. ಇದಾದ ನಂತರ ಬೇರೆ ಔಷಧಿ ಬೇಕಾದ್ರೆ ಎಕ್ಸಾಕನೋಝೋಲ್ ಅಂತ ಒಂದು ಔಷಧಿ ಇದೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 1 ಮಿಲಿ ತರ ಸಿಂಪಡಣೆ ಮಾಡಬಹುದು. ಇಲ್ಲ ರೋಗದ ತೀವ್ರತೆ ಇನ್ನೂ ಜಾಸ್ತಿ ಇದೆ, ವಾತಾವರಣ ರೋಗಕ್ಕೆ ಪೂರಕವಾಗಿದೆ ಅನ್ನೋ ಒಂದು ಸಮಯದಲ್ಲಿ ಟ್ರೈಸೈಕ್ಲೋಜೋಲ್ ಪ್ಲಸ್ ಮ್ಯಾಂಕೋಜಬ್ ಅಂತ ಒಂದು ಕಾಂಬಿನೇಷನ್ ಮತ್ತೊಂದು ಶಿಲೀಂಧ್ರನಾಶಕ ಬರ್ತದೆ, ಅದನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ತರ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡಿದಾಗಿದ್ರೆ ಖಂಡಿತವಾಗ್ಲೂ ಈ ರೋಗವನ್ನು ನಾವು ಹತೋಟಿ ಮಾಡಬಹುದು. ಇನ್ನು ಮುಖ್ಯವಾಗಿ ಒಂದು ಪ್ರಿಕಾಷನ್ ಅಥವಾ ಮುಂಜಾಗ್ರತೆ ಕ್ರಮ ಏನಪ್ಪ ಅಂತಂದ್ರೆ, ರೋಗದ ಶುರುವಾದಾಗ ಅಕಸ್ಮಾತ್ ತೀವ್ರತೆ ಜಾಸ್ತಿ ಇದೆ ಅಂತಂದ್ರೆ ಅಫೆಕ್ಟ್ ಆಗಿದ್ರೆ ಎಲೆಗಳು ಸ್ವಲ್ಪ ಡ್ಯಾಮೇಜ್ ಆಗಿದ್ರೆ ಆ ಡ್ಯಾಮೇಜ್ ಆಗಿರ್ತಕ್ಕಂಥ ಎಲೆಗಳನ್ನ ತೆಗೆದ್ಬಿಟ್ಟು ನೆಕ್ಸ್ಟ್ ಸಿಂಪರಣೆ ಮಾಡಿದ್ರೆ ನಾವು ಅತಿ ಪರಿಣಾಮಕಾರಿ ಆಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ಪಡಿಬಹುದು ರೋಗ ನಿರ್ವಹಣೆಯಲ್ಲಿ. ಇನ್ನ ಇದಾದ್ಮೇಲೆ ಇನ್ನೇ ರೋಗ ಬರುತ್ತೆ ಅಂತ ಮುಖ್ಯವಾಗಿರ್ತಕ್ಕಂಥ ರೋಗ ಅಂದ್ರೆ ತಡವಾಗಿ ಬರುವ ಅಂಗಮಾರಿ ರೋಗ ಅಂತಂದು, ಈ ಒಂದು ರೋಗನ ನಾವು ಅತಿ ವಿನಾಶಕಾರಿ ರೋಗ ಅಂತ ಹೇಳ್ಬೋದು. ಈ ಒಂದು ಬದನೆ ಜಾತಿ ಇದಕ್ಕೆ ಸಂಬಂಧಪಟ್ಟಂಗೆ ಅತಿ ವಿನಾಶಕಾರಿ, ಅದರಲ್ಲೂ ಚಳಿಗಾಲದಲ್ಲಿ ನವೆಂಬರು ಡಿಸೆಂಬರು ಜನವರಿ ತನಕ ಈ ಒಂದು ರೋಗದ ತೀವ್ರತೆ ಜಾಸ್ತಿನೇ ಇರ್ತದೆ. ಯಾವ್ಯಾವ ಬೆಳೆಗಳಲ್ಲಿ ಕಂಡು ಬರುತ್ತೆ ಇದು? ಇದು ಮುಖ್ಯವಾಗಿ ಟೊಮ್ಯಾಟೋದಲ್ಲಿ ಬರ್ತದೆ, ಹಾಗೆನೆ ಆಲೂಗಡ್ಡೆಯಲ್ಲಿ ಕೂಡ ಜಾಸ್ತಿ ಬರ್ತದೆ. ಇತ್ತೀಚಿನ ದಿವಸಗಳಲ್ಲಿ ಕೆಲವೇ ಕೆಲವು ಇದರಲ್ಲಿ ಬದನೆ ಮೇಲೆ ಕೂಡ ಇದನ್ನ ಕಂಡು ಬಂದಿದ್ವಿ. ಆದ್ರೆ ಮುಖ್ಯವಾಗಿ ನಾವು ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಟೊಮ್ಯಾಟೊ ಮತ್ತೆ ಆಲೂಗಡ್ಡೆ ಬೆಳೆಗೆ. ಇದು ಮೂಲತಃ ಆಲೂಗಡ್ಡೆ ಬೆಳೆ ಮೇಲೆ ಸಾಕಷ್ಟು ಹೆಚ್ಚಾಗಿ ಬರ್ತಾ ಇತ್ತು. 15 ವರ್ಷಗಳಿಂದ ಟೊಮ್ಯಾಟೊ ಮೇಲೆ ಕೂಡ ಕಾಣಿಸಿಕೊಂಡು ಸೊ ಇದರ ಒಂದು ತೀವ್ರತೆ ಸೊ ಜಾಸ್ತಿ ಇದೆ ಅಂತ ಹೇಳಿದ್ರೆ ಯಾವ ಜೀವಾಣು ಇದಕ್ಕೆ ಕಾರಣವಾಗುತ್ತೆ? ಇದು ಒಂದು ಪೈಟಾಪ್ತರ ಇನ್ಫೆಸ್ಟನ್ಸ್ ಅನ್ನೋ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ರೋಗ. ಈ ಒಂದು ರೋಗ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಇದ್ರೆ, ಡ್ರಿಸ್ಲಿಂಗ್ ರೈನ್ ಅಂತ ಏನ್ ಹೇಳ್ತೀವಿ, ಮೇಲಿಂದ ಮೇಲೆ ಜಡಿಮಳೆ ಅಂತ ಏನ್ ಹೇಳ್ತೀವಿ ಆತರ ಇದ್ದು, ಒಂದು 2 ದಿವಸ ಈ ತರದ ಒಂದು ಕಂಡೀಷನ್ಸ್ ಏನಾದ್ರೂ ಇದ್ರೆ ನಿಮ್ಮ ತೋಟದಲ್ಲಿ ರೋಗ, ಈಗ ಇವತ್ತು ಇನ್ಫೆಕ್ಷನ್ ಅಂತ ಏನ್ ಹೇಳ್ತೀವಿ, ಇನ್ಫೆಕ್ಷನ್ ಆಗಿದೆ, ಸೋಂಕು ಉಂಟಾಗಿದೆ, ನಾವು ಏನು ಕ್ರಮಗಳನ್ನ ಕೈಗೊಳ್ಳಕ್ ಆಗೋಂಗಿಲ್ಲ, ಈ ತರದ ಒಂದು ವಾತಾವರಣ ಇದೆ ಅಂತಂದ್ರೆ ಕೇವಲ 3 ದಿವಸ ಸಾಕು ನಿಮ್ಮ ತೋಟವನ್ನ ಸಂಪೂರ್ಣವಾಗಿ ಈ ಒಂದು ಶಿಲೀಂಧ್ರ ನಾಶ ಮಾಡುತ್ತೆ. ಅಷ್ಟೊಂದು ಪ್ರಬಲವಾಗಿರ್ತಕ್ಕಂಥ ರೋಗಕಾರಕ ಈ ಫೈಟೋಪ್ತರ ಇನ್ಫೆಸ್ಟನ್ಸ್. ಅಂದ್ರೆ ಇದರ ಸೋಂಕು ಹೇಗೆ ಪ್ರಾರಂಭವಾಗುತ್ತೆ, ಲಕ್ಷಣಗಳು ಹೇಗಿರ್ತವೆ ಅಂತ? ಈ ಒಂದು ರೋಗಕಾರಕ ಸಾಮಾನ್ಯವಾಗಿ ಮಣ್ಣಲ್ಲಿ ಉಳಿದಿರ್ತಕ್ಕಂಥ ಒಂದು ಸಸ್ಯ ಡೆಬ್ರೀಸ್ ಅಂತ ಹೇಳ್ತೀವಿ, ಉಳಿಕೆಗಳು ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಬದುಕುಳಿತದೆ. ಬೇರೆ ಒಂದು ತಾಕುಗಳಿಂದ ಗಾಳಿ ಮುಖಾಂತರ ಕೂಡ ಬಂದು ಹರಡಬಹುದು ಇದು. ಇದು ಆಮೇಲೆ ಆಲೂಗಡ್ಡೆಯಲ್ಲಿ ಗೆಡ್ಡೆ ಮುಖಾಂತರ ಕೂಡ ಬರಬಹುದು. 3 ವಿಧವಾಗಿ ಇದು ರೋಗ ಹರಡುತ್ತೆ. ಸಾಮಾನ್ಯವಾಗಿ ರೋಗ ಶುರುವಾದಾಗ ಎಲೆಯ ಕೆಳಗಡೆ ಶಿಲೀಂಧ್ರದ ಬೂಜು ಬೆಳೆಯಕ್ಕೆ ಶುರುವಾಗುತ್ತೆ. ಅದರ ಒಂದು ಕರೆಸ್ಪಾಂಡಿಂಗ್ ಅಪರ್ ಸರ್ಫೇಸ್ ಅಂತ ಹೇಳ್ತೀವಿ, ಅದರ ಮೇಲ್ಭಾಗದಲ್ಲಿ ಸೊ ನಾವು ನೆಕ್ರೋಸಿಸ್ ಅಂದ್ರೆ ಕೋಶಗಳು ಒಣಗುತ್ತಾ ಶುರುವಾಗುತ್ತೆ, ಸತ್ತೋಗ್ತವೆ. ಇದು ವಾತಾವರಣ ಪೂರಕವಾಗಿದ್ದರೆ ಅತಿ ಶೀಘ್ರವಾಗಿ ಅತಿ ವೇಗವಾಗಿ ಸೊ ಎಲೆ ಎಲ್ಲ ಭಾಗಕ್ಕೂ ಹರಡಿ ಎಲೆ ಸಂಪೂರ್ಣವಾಗಿ ಮಡಚಿಕೊಂಡು ಉದುರುತ್ತೆ. ಆಮೇಲೆ ಕೆಲವು ಸಾರಿ ಏನಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ಎಲ್ಲ ಗಿಡ ಸಂಪೂರ್ಣ ಗಿಡ ಕಾಂಡ ಮಾತ್ರ ಬಿಟ್ಟು ಉಳಿದೆಲ್ಲಾನು ಕಪ್ಪುಗೆ ಆಗೋಗುತ್ತೆ. ಆಮೇಲೆ ಟೊಮೆಟೋದಲ್ಲಿ ನೀವು ಗಮನಿಸಿದ್ರೆ ಕಾಯಿಗಳ ಮೇಲೆ ಕೂಡ ಗ್ರೀಸಿ ತರ ಒಂದು ಮಚ್ಚೆಗಳು ಕಾಣುತ್ತೆ. ಆಮೇಲೆ ಕಾಯಿಗಳು ಉದುರು ಬೀಳತಕ್ಕಂತ ಒಂದು ಇದು ಜಾಸ್ತಿ ಆಗುತ್ತೆ. ಮುಖ್ಯವಾಗಿ ಅಂದ್ರೆ ಎಲೆಗಳೆಲ್ಲ ಉದುರೋಗದೆ ಒಂದು ಅಂತಿಮ ಹಂತದ ಲಕ್ಷಣ. ಅದು ಎಲೆಗಳು ಒಂದು ಸಾರಿ ಉದುರಿದ್ರೆ ನಾವು ಯಾವುದೇ ರೀತಿಯಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯೋಂಗಿಲ್ಲ, ಗಿಡದ ಬೆಳವಣಿಗೆ ಆಗೋಂಗಿರಲ್ಲ, ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಧ್ಯವಾಗಲ್ಲ, ಪಡೆಯಕ್ಕೆ ಸಾಧ್ಯವಾಗುವುದಿಲ್ಲ. ಅಂದ್ರೆ ಏನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ? ಈ ಒಂದು ರೋಗದ ನಿರ್ವಹಣೆಗೆ ನಾವು ಹೆಚ್ಚು ಜಾಗರೂಕತೆ ವಹಿಸಬೇಕಾಗತ್ತೆ. ಪ್ರಾರಂಭದಿಂದಲೂ ನಾವು ಗಮನಿಸ್ತಿರ್ಬೇಕಾಗತ್ತೆ. ಈ ವಾತಾವರಣ ಪೂರಕವಾಗಿದ್ದಾಗ ಅತಿ ಸೂಕ್ಷ್ಮವಾಗಿ ನಾವು ಗಮನಿಸಿ ಸೊ ಹಲವು ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗುತ್ತೆ. ಮುಂಜಾಗ್ರತೆಯಾಗಿನೇ ಸಿಂಪರಣೆ ಕೈಗೊಳ್ಳಬೇಕಾಗತ್ತೆ. ಮುಂಜಾಗ್ರತೆ ಸಿಂಪರಣೆ ಕೈಗೊಳ್ಳೋದಕ್ಕಿಂತ ಹೆಚ್ಚಿನದಾಗಿ ನಾವು ಸೀಸನ್ ಅಂತ ಏನ್ ಹೇಳ್ತೀವಿ ಕಾಲ, ಅದನ್ನ ಅನುಸರಿಸಿಕೊಂಡು ನಾವು ಸಮಗ್ರ ರೀತಿಯ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಮೊದಲನೇದಾಗಿ ಎಲ್ಲಿ ನಾವು ಈ ಯಥೇಚ್ಛವಾಗಿ ಇಂಟೆನ್ಸಿವ್ ಕಲ್ಟಿವೇಶನ್ ಅಂತ ಏನ್ ಮಾಡ್ತೀವಿ, ತೀವ್ರವಾದ ಬೇಸಾಯ ಇದ್ರಲ್ಲಿ ಇದರಲ್ಲಿ ಮೊದಲನೇದಾಗಿ ನಾವು ಮಾಗು ಉಳುಮೆ ಮಾಡಬೇಕಾಗತ್ತೆ. ಅದರಲ್ಲಿ ಉಳಿಕೆಗಳೇನಿರ್ತವೆ ಅದನ್ನೆಲ್ಲನೂ ನಾಶ ಮಾಡಬೇಕಾಗತ್ತೆ. ಮಾಗು ಉಳುಮೆ ಅಥವಾ ಬೇಸಿಗೆ ಮಾಗು ಉಳುಮೆ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡಿದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ಈ ಒಂದು ಶಿಲೀಂಧ್ರದ ಮ್ಯಾಂಕೋಜಬ್ ಔಷಧಿನೇ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ದ್ರಾವಣ ಮಾಡಿಕೊಂಡು ಅದರಲ್ಲಿ ಹದ್ದಿ ನೆರಳಲ್ಲಿ ಅದನ್ನು ಒಣಗಿಸಿ ಮತ್ತೆ ನಾಟಿ ಮಾಡಬೇಕಾಗತ್ತೆ. ಆಮೇಲೆ ಮೂರನೇದೇನಪ್ಪ ಅಂತಂದ್ರೆ ನಾವು ಈ ಕಾಲದಲ್ಲಿ ಅಂದ್ರೆ ಚಳಿಗಾಲದಲ್ಲಿ ಬಿತ್ತನೆ ಮಾಡುವಾಗ ಸ್ವಲ್ಪ ತೆಳುವಾಗಿ ಬಿತ್ತನೆ ಮಾಡಬೇಕಾಗತ್ತೆ ಅಥವಾ ತೆಳುವಾಗಿ ನಾಟಿ ಮಾಡಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಸೂರ್ಯನ ಕಿರಣಗಳು ಭೂಮಿನ ಪ್ರವೇಶಿಸಂಗಿರ್ಬೇಕಾಗತ್ತೆ. ಆಮೇಲೆ ಗಾಳಿ ಸರಾಗವಾಗಿ ಓಡಾಡಬೇಕಾಗತ್ತೆ. ಆಗೇನಾಗತ್ತೆ ಅಂತಂದ್ರೆ ವಾತಾವರಣದಲ್ಲಿರ್ತಕ್ಕಂತಹ ಆರ್ದ್ರತೆ ಕಡಿಮೆ ಆಗಿ ಈ ಒಂದು ಶಿಲೀಂಧ್ರದ ಸೋಂಕು ಉಂಟು ಮಾಡಲಿಕ್ಕೆ ಸೊ ವಾತಾವರಣ ಪೂರಕವಾಗಿರಲ್ಲ. ಹಂಗಾಗಿ ರೋಗ ಬರ್ತಕ್ಕಂಥದ್ದು ತಡ ಆಗತ್ತೆ ಅಥವಾ ಇಂಟೆನ್ಸಿಟಿ ಅಥವಾ ತೀವ್ರತೆ ಕಡಿಮೆ ಆಗುತ್ತೆ. ಆಮೇಲೆ ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರೆ ರೋಗ ಬಂದು ನಾನು ಈಗಾಗಲೇ ತಿಳಿಸಿದಂಗೆ ಅಕಸ್ಮಾತ್ ಕೆಳಭಾಗದಲ್ಲಿರ್ತಕ್ಕಂಥ ಎಲೆಗಳೇನಾದ್ರು ಡ್ಯಾಮೇಜ್ ಆಗಿದ್ರೆ ಮೊದಲೇದಾಗಿ ನಾವೇನ್ ಮಾಡ್ಬೇಕಂತಂದ್ರೆ ಲೇಬರ್ ಇಂಟೆನ್ಸಿವ್ ಆದ್ರೂ ಕೂಡ ಆ ಎಲೆಗಳನ್ನ ತೆಗೆದ್ಬಿಟ್ಟು ನೆಕ್ಸ್ಟ್ ನಾವು ಸಿಂಪರಣೆ ಮಾಡ್ಲಿಕ್ಕೆ ಹೋಗ್ಬೇಕಾಗತ್ತೆ. ವಿಶೇಷವಾಗಿ ಚಳಿಗಾಲದಲ್ಲಿ ನಾವು ಇದನ್ನ ಹತೋಟಿ ಮಾಡ್ಲಿಕ್ಕೆ ಮ್ಯಾಂಕೋಜಬ್ ಅನ್ನ ಮೇಲಿಂದ ಮೇಲೆ ಸಿಂಪರಣೆ ಮಾಡ್ಕೊಬೇಕಾಗುತ್ತೆ. ಇದೊಂದು ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ, ಸ್ಪರ್ಶ ಶಿಲೀಂಧ್ರ ನಾಶಕ ಅಂತ ಹೇಳ್ತೀವಿ. ಇದನ್ನು ಬಳಸಿದ್ರೆ ಗಿಡದ ಒಂದು ಅಭಿವೃದ್ಧಿ ಕೂಡ ಚೆನ್ನಾಗಿರ್ತದೆ, ಜೊತೆಗೆ ಇದ್ರ ಮೇಲೆ ಒಂದು ರೋಗಕ್ಕೆ ತಡಿಲಿಕ್ಕೆ ಒಂದು ಪರದೆ ತರ ಕೆಲಸ ಮಾಡುತ್ತೆ. ಇದಾದ ನಂತರ ಮತ್ತೆ ರೋಗ ಬರ್ತಿದೆ ಅಂತಂದ್ರೆ ನಾವು ಮೆಟ್ಲಾಕ್ಸಿಲ್ ಮತ್ತು ಮ್ಯಾಂಕೋಜಬ್ ಕಾಂಬಿನೇಷನ್ ಮತ್ತೊಂದು ಔಷಧಿ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ, ಅದನ್ನ ಪ್ರತಿ ಲೀಟರ್ ನೀರಿಗೆ 2-2.5 ಗ್ರಾಂ ತರ ಸಿಂಪರಣೆ ಮಾಡಬಹುದು. ಇದಾದ್ಮೇಲೂ ನಾವು ಕಂಟ್ರೋಲ್ ಆಗ್ಲಿಲ್ಲ ಅಂತಂದ್ರೆ ಮೂರನೇದಾಗಿ ನಾವು ಬೇಕಾದ್ರೆ ಸೊ ಡೈಮೆಥಮಾರ್ಪ್ ಅಂತ ಬರ್ತದೆ ಅಥವಾ ಡೈಮೆಥಮಾರ್ಪ್ ಮತ್ತು ಮ್ಯಾಂಕೋಜಿಬ್ ಅಂತ ಕಾಂಬಿನೇಷನ್ ಬರ್ತದೆ, ಅದನ್ನು ಬೇಕಾದ್ರೆ ಒಂದು 3 ಗ್ರಾಂ ತರ ಸಿಂಪರಣೆ ಮಾಡಬಹುದು. ಮತ್ತೊಂದು ಶಿಲೀಂಧ್ರನಾಶಕ ಅಂದ್ರೆ ಫೆನಾಮಿಡಾನ್ ಪ್ಲಸ್ ಮ್ಯಾಂಕೋಜಿಬ್ ಅಂತ ಮತ್ತೊಂದು ಅತಿ ಉತ್ತಮವಾಗಿರ್ತಕ್ಕಂಥ ಒಂದು ರಾಸಾಯನಿಕ ಇದೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 3 ಗ್ರಾಂ ತರ ಸಿಂಪರಣೆ ಮಾಡಬಹುದು. ಇಲ್ಲ ಅಂತಂದ್ರೆ ಮತ್ತೊಂದು ಚೆನ್ನಾಗಿ ಇನ್ನೂ ರಿಸಲ್ಟ್ ಬರ್ತಕ್ಕಂಥದ್ದು ಸೈಮ್ಯಾಕ್ಸಿನಲ್ ಪ್ಲಸ್ ಮ್ಯಾಂಕೋಜಿಬ್ ಅಂತ ಒಂದು ಔಷಧಿ ಇದೆ, ಅದು ಕೂಡ ಪ್ರತಿ ಲೀಟರ್ಗೆ 3 ಗ್ರಾಂ. ಇವೆಲ್ಲದಕ್ಕೂ ಹತೋಟಿ ಆಗಲಿಲ್ಲ ಮತ್ತೂ ರೋಗ ಬರ್ತಾ ಇದೆ ಅಂತಂದ್ರೆ ಅಜಾಕ್ಸಿಸ್ಟೋಬಿನ್ ಅಂತ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಒಂದು ಶಿಲೀಂಧ್ರನಾಶಕ ಇದೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 1 ಮಿಲಿ ತರ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಿದ್ರೆ ಈ ಒಂದು ರೋಗನ ಹತೋಟಿ ಮಾಡಬಹುದು. ಒಂದು ಪ್ರಿಕಾಷನ್ ಅಂತ ಹೇಳ್ಬೋದು ನಾವು ಆಲೂಗಡ್ಡೆಗೆ, ಈ ಆಲೂಗಡ್ಡೆಯಲ್ಲಿ ನಾನು ಈಗಾಗಲೇ ತಿಳಿಸಿದಂಗೆ ಗಡ್ಡೆ ಮುಖಾಂತರ ಕೂಡ ಇದು ಪ್ರಸರಣ ಗೊಂದರದಿಂದ ಆಲೂಗಡ್ಡೆಗೆ ನಾವು ಮಣ್ಣು ಏರಿಸೋದನ್ನ ಕ್ರಮಬದ್ಧವಾಗಿ ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಎಲೆ ಮೇಲ್ಭಾಗದಲ್ಲಿರ್ತಕ್ಕಂಥ ಈ ಒಂದು ಶಿಲೀಂಧ್ರ ಇದು ಗಡ್ಡೆಗೆ ನೀರಿನ ಮುಖಾಂತರ ಕೆಳಗಡೆಗೆ ಹರಿದು ಗಡ್ಡೆಗೆ ರೀಚ್ ಆದ್ರೆ ಅಥವಾ ತಲುಪಿದ್ರೆ ಮುಂದಿನ ಜನರೇಷನ್ಗೆ ಇದು ರೋಗಕಾರಕನ ತಗೊಂಡೋಗುತ್ತೆ. ಅಂದ್ರೆ ನಾವು ಮಣ್ಣು ಏರಾಕುವಾಗಲೂ ಕೂಡ ಗಡ್ಡೆಗಳಿಗೆ ಏನು ಗಾಯ ಆಗದಂಗೆ ನೋಡ್ಕೊಬೇಕು. ಗಡ್ಡೆಗಳು ಡ್ಯಾಮೇಜ್ ಆದ್ರೂ ಕೂಡ ಈ ಒಂದು ಶಿಲೀಂಧ್ರ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಇರ್ತದೆ. ಆಮೇಲೆ ಇನ್ನೊಂದು ಪ್ರಿಕಾಷನ್ ಅಂದ್ರೆ ಮುನ್ನೆಚ್ಚರಿಕೆ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ಕೂಡ ತೋಟದಲ್ಲಿ ನೀರು ನಿಲ್ಲದಂಗೆ ನೋಡ್ಕೊಬೇಕು, ಅದು ಬಹಳ ಮುಖ್ಯ ಮತ್ತೊಂದು ಪ್ರಿಕಾಷನ್ ಅಂತಂದ್ರೆ ಈ ಬೆಳೆಗಳಿಗೆ ಎಲ್ಲಿ ನಾವು ಸಾರಜನಕ ಗೊಬ್ಬರ ಜಾಸ್ತಿ ಕೊಡ್ತೀವೋ ಅಲ್ಲಿ ರೋಗದ ತೀವ್ರತೆ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಒಂದು ತರಕಾರಿ ಕೂಡ ಏನು ಬೇರೆ ಏನಲ್ಲ, ಹಂಗಾಗಿ ಅದರಲ್ಲೂ ವಿಶೇಷವಾಗಿ ಚಳಿಗಾಲದಲ್ಲಿ ನಾವು ನೈಟ್ರೋಜನ್ ಕೊಡೋದನ್ನ ಸ್ವಲ್ಪ ಕಡಿಮೆ 10% ಅಂತ ಹೇಳ್ತೀವಿ, ಒಂದು 10% ಅಷ್ಟು ಕಡಿಮೆ ನಾವು ಶಿಫಾರಸು ಮಾಡಿರೋದಕ್ಕಿಂತ ಕಡಿಮೆ ಕೊಡಬೇಕು. ಆಮೇಲೆ ಪೊಟಾಷ್ ಅನ್ನೋದನ್ನ 10% ಜಾಸ್ತಿ ಮಾಡ್ಕೊಂಡ್ರೆ ರೋಗ ನಿರೋಧಕತೆ ಹೆಚ್ಚಿಸ್ಕೋಬಹುದು, ರೋಗದ ತೀವ್ರತೆಯನ್ನ ಕಡಿಮೆ ಮಾಡ್ಕೋಬಹುದು. ಇದು ಮುಖ್ಯವಾಗಿ ತಡವಾಗಿ ಬರುವ ಅಂಗಮಾರಿ ರೋಗ ಆಲೂಗಡ್ಡೆ ಮತ್ತು ಟೊಮ್ಯಾಟೋದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಇನ್ನು ಬ್ಯಾಕ್ಟೀರಿಯಾದಿಂದಲೂ ಏನಾದರೂ ರೋಗಗಳು ಬರ್ತವೆ? ಬದನೆ ಜಾತಿ ತರಕಾರಿಗಳಲ್ಲಿ ಬ್ಯಾಕ್ಟೀರಿಯಾ ಅಥವಾ ದುಂಡಾಣದಿಂದ ಬರ್ತಕ್ಕಂಥ ರೋಗ ಮಾರಕ ರೋಗ ಅಂತಾನೆ ಹೇಳ್ಬೋದು. ಒಂದ್ಸರಿ ರೋಗ ಬಂದ್ರೆ ಗಿಡನ ಉಳಿಸ್ಕೊಡ್ಲಿಕ್ಕೆ ಆಗಂಗಿಲ್ಲ.